ಇದುವರೆಗೆ ಕಲ್ಲುಳ್ಳಿಯ ರಾಮಲಿಂಗ ಹನುಮಂತ ಹೂಗಾರ ಹಾಗೂ ಮೇಳದವರಿಂದ ಸಂಬಳ ವಾದನ ಕೇಳಿದಿರಿ. 12 ಮಾತ್ರ ದೃಪದ ತಾಳ ಇದಾಗಿತ್ತು. ಈಗ ಮಾರುಕಟ್ಟೆ, ಕೃಷಿ ಮಾರುಕಟ್ಟೆ ಪ್ರತಿ ಕ್ವಿಂಟಾಲ್ಗೆ ಪ್ಯಾಟಿಧಾರಣಿ ಹೀಗಿದೆ. ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕನಿಷ್ಠ 1669 ರೂಪಾಯಿಂದ 5216 ರೂಪಾಯಿಗಳು. ಇನ್ನು ಹುರುಳಿ ಬೀಜ 5301 ರೂಪಾಯಿಗಳು. ಧನಿಯಾ 7412 ರೂಪಾಯಿಂದ 7424 ರೂಪಾಯಿಗಳು. ಅಲಸಂದೆ 7044 ರೂಪಾಯಿಂದ 7332 ರೂಪಾಯಿಗಳು. ಕುಮಿನ್ ಸೀಡ್ಸ್ 5108 ರೂಪಾಯಿಂದ 8900 ರೂಪಾಯಿಗಳು. ಒಣಮೆಣಸಿಕಾಯಿ ಸ್ಥಳೀಯ 1086 ರೂಪಾಯಿಂದ 58609 ರೂಪಾಯಿಗಳು. ಹೆಸರುಕಾಳು 2809 ರೂಪಾಯಿಂದ 8612 ರೂಪಾಯಿಗಳು. ಗೆಜ್ಜಿ ಶೇಂಗಾ 4467 ರೂಪಾಯಿಂದ 7690 ರೂಪಾಯಿಗಳು. ಇನ್ನು ಗುರಳು 8009 ರೂಪಾಯಿಗಳು. ಹುರುಳಿಕಾಳು 5589 ರೂಪಾಯಿಗಳು. ಬಿಳಿ ಜೋಳ 1580 ರೂಪಾಯಿಂದ 4317 ರೂಪಾಯಿಗಳು. ಇನ್ನು ಮೆಕ್ಕೆಜೋಳ 1824 ರೂಪಾಯಿಂದ 2019 ರೂಪಾಯಿಗಳು. ಸಾಸಿವೆ 4707 ರೂಪಾಯಿಗಳು. ಇನ್ನು ಕುಸುಬೆ 2813 ರೂಪಾಯಿಂದ 4307 ರೂಪಾಯಿಗಳು. ಇನ್ನು ಕೆಂಪು ಎಳ್ಳು 9111 ರೂಪಾಯಿಗಳು. ಸೋಯಾಬೀನ್ 3811 ರೂಪಾಯಿಗಳು. ಇನ್ನು ಸೂರ್ಯಪಾನ 4519 ರೂಪಾಯಿಂದ 5086 ರೂಪಾಯಿಗಳು. ತೊಗರಿ 4033 ರೂಪಾಯಿಂದ 5054 ರೂಪಾಯಿಗಳು. ಬಿಳಿ ಗೋಧಿ 1519 ರೂಪಾಯಿಂದ 4677 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು 5000 ರೂಪಾಯಿಂದ 8000 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು 4000 ರೂಪಾಯಿಂದ 5000 ರೂಪಾಯಿಗಳು. ಇನ್ನು ಪಚ್ಚೆಬಾಳೆ 2000 ರೂಪಾಯಿಂದ 2500 ರೂಪಾಯಿಗಳು. ಬೀನ್ಸ್ ಹುರುಳಿಕಾಯಿ 6000 ರೂಪಾಯಿಂದ 7000 ರೂಪಾಯಿಗಳು. ಬೀಟ್ರೂಟ್ 1000 ರೂಪಾಯಿಂದ 1400 ರೂಪಾಯಿಗಳು. ಹಾಗಲಕಾಯಿ 2500 ರೂಪಾಯಿಂದ 3000 ರೂಪಾಯಿಗಳು. ಸೋರೆಕಾಯಿ 1200 ರೂಪಾಯಿಂದ 1600 ರೂಪಾಯಿಗಳು. ಇನ್ನು ಬದನೆಕಾಯಿ 800 ರೂಪಾಯಿಂದ 1200 ರೂಪಾಯಿಗಳು. ಗೋರಿಕಾಯಿ 2800 ರೂಪಾಯಿಂದ 3200 ರೂಪಾಯಿಗಳು. ಎಲೆಕೋಸು 300 ರೂಪಾಯಿಂದ 500 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ 6000 ರೂಪಾಯಿಂದ 7000 ರೂಪಾಯಿಗಳು. ಕ್ಯಾರೆಟ್ 1200 ರೂಪಾಯಿಂದ 1800 ರೂಪಾಯಿಗಳು. ಹೂಕೋಸು 1000 ರೂಪಾಯಿಂದ 1500 ರೂಪಾಯಿಗಳು. ಸಪೋಟ 1400 ರೂಪಾಯಿಂದ 2000 ರೂಪಾಯಿಗಳು. ಇನ್ನು ಹತ್ತಿ 2329 ರೂಪಾಯಿಂದ 6132 ರೂಪಾಯಿಗಳು. ಸೌತೆಕಾಯಿ 1500 ರೂಪಾಯಿಂದ 1800 ರೂಪಾಯಿಗಳು. ನುಗ್ಗೆಕಾಯಿ 1500 ರೂಪಾಯಿಂದ 2000 ರೂಪಾಯಿಗಳು. ಬೆಳ್ಳುಳ್ಳಿ 2000 ರೂಪಾಯಿಂದ 7000 ರೂಪಾಯಿಗಳು. ಇನ್ನು ದ್ರಾಕ್ಷಿ 2500 ರೂಪಾಯಿಂದ 3000 ರೂಪಾಯಿಗಳು. ಅವರೇಕಾಯಿ 2800 ರೂಪಾಯಿಂದ 3200 ರೂಪಾಯಿಗಳು. ಇನ್ನು ಹಸಿರು ಒಣಮೆಣಸಿನಕಾಯಿ 3000 ರೂಪಾಯಿಂದ 4000 ರೂಪಾಯಿಗಳು. ಗೆಜ್ಜೆ ಶೇಂಗಾ 3169 ರೂಪಾಯಿಂದ 7176 ರೂಪಾಯಿಗಳು. ಕರ್ಬೂಜ್ 1400 ರೂಪಾಯಿಂದ 2000 ರೂಪಾಯಿಗಳು. ನವಿಲುಕೋಸು 1200 ರೂಪಾಯಿಂದ 1400 ರೂಪಾಯಿಗಳು. ಬೆಂಡೆಕಾಯಿ 3000 ರೂಪಾಯಿಂದ 3500 ರೂಪಾಯಿಗಳು. ಇನ್ನು ನಿಂಬೆಹಣ್ಣು, ದಾವಣಗೆರೆ ಮಾರುಕಟ್ಟೆಯಲ್ಲಿ ನಿಂಬೆಹಣ್ಣು 2500 ರೂಪಾಯಿಂದ 3000 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 1680 ರೂಪಾಯಿಂದ 2169 ರೂಪಾಯಿಗಳು. ಮೋಸಂಬಿ